ಶ್ರೋತೃಗಳೇ ಗಮನಿಸಿ, ಇನ್ನು ಮುಂದೆ 7 ಗಂಟೆಗೆ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಮಾಧ್ಯಮಗಳ ಸದ್ಬಳಕೆ. ಭಾಗವಹಿಸುತ್ತಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿಗಳು. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ, ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್, ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. ಎಸ್ಎಸ್ಎಲ್ಸಿ ನಂತರ ಅಥವಾ ಎಸ್ಎಸ್ಎಲ್ಸಿ ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9448300994, 9448309994. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್ಸ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್, ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. ಎಸ್ಎಸ್ಎಲ್ಸಿ ನಂತರ ಅಥವಾ ಎಸ್ಎಸ್ಎಲ್ಸಿ ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9448300994, 9448309994. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆ ಸ್ವಾಗತ. ಈಗ ನಾವು ಕೇಳೋಣ ಮರೆಪ್ಪ ದಾಸರ್ ಹಾಗೂ ಸಂಗಡಿಗರಿಂದ ಏಕ್ತಾರಿ ಪದ. ಕೇಳುಗರೆ, ಇದುವರೆಗೆ ಮರೆಪ್ಪ ದಾಸರ್ ಹಾಗೂ ಸಂಗಡಿಗರಿಂದ ಏಕ್ತಾರಿ ಪದವನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನ್ ವಾಣಿ ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಲ್ಲಿ ಪ್ರಸಾರವಾಗುತ್ತದೆ. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ಹೇಮಾ, ದಾದಾಗೌಡ ಪಾಟೀಲ್, ಗಂಗಾಧರ್ ಕಾಂಬ್ಳೆ, ನೇತ್ರಾವತಿ ದೊಡ್ಮನಿ ಹಾಗೂ ರಾಜಶೇಖರ್ ಕಮಲಪ್ಪನವರ್. ಹಾಯ್ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಎಲ್ರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ನಿಮ್ಮೊಂದಿಗೆ ಇದ್ದೀವಿ. ನಾನು ನಿಮ್ಮ ಫ್ರೆಂಡ್ ಹೇಮಾ. ಇವತ್ತಿನ ನಮ್ಮ ಚರ್ಚಾ ವಿಷಯ ಬಹಳ ಮುಖ್ಯ ಆಗೇತಿ, ಯಾಕಂದ್ರ ಪ್ರಸ್ತುತ ಯುಗಕ್ಕ ಸರಿ ಹೊಂದುವಂತ ವಿಷಯನ ನಾವು ಆಯ್ಕೆ ಮಾಡ್ಕೊಂಡೇವಿ. ಹಂಗಾದ್ರ ಆ ಇಂಟ್ರೆಸ್ಟಿಂಗ್ ಟಾಪಿಕ್ ಯಾವ್ದಂತೀರಿ? ಆ ಟಾಪಿಕ್ ಬಂದು ಸಾಮಾಜಿಕ ಅಭಿವೃದ್ಧಿಯೊಳಗ ಮಾಧ್ಯಮಗಳ ಸದ್ಬಳಕೆ. ನೀವೆಲ್ಲರೂ ಈ ವಿಷಯದ ಬಗ್ಗೆ ಕೇಳಕ ಬಹಳ ಎಕ್ಸೈಟ್ ಆಗಿರಿ. ಸೊ ತಡ ಮಾಡದ ನಾವು ಕಾರ್ಯಕ್ರಮ ಶುರು ಮಾಡೋಣ. ನನ್ ಜೊತೆ ನನ್ನ ಫ್ರೆಂಡ್ ಸಹ ಇದಾರ, ಅವ್ರ ಪರಿಚಯ ಸ್ವತಃ ಅವರ ಮಾಡ್ಕೊಂಡ್ರೆ ಇನ್ನೂ ಚಲೋ ಇರತ್ತೆ. ನನ್ನ ಹೆಸರು ದಾದಾಗುಡ್ ಪಾಟೀಲ್, ದ್ವಿತೀಯ ವರ್ಷದ ವಿದ್ಯಾರ್ಥಿ. ನಾನು ಗಂಗಾಧರ್ ಕಾಂಬ್ಳೆ, ಪ್ರಥಮ ವರ್ಷದ ವಿದ್ಯಾರ್ಥಿ. ನೇತ್ರಾವತಿ ದೊಡ್ಮನಿ, ದ್ವಿತೀಯ ವರ್ಷದ ವಿದ್ಯಾರ್ಥಿನಿ. ರಾಜಶೇಖರ್ ಕಮಲಪ್ಪನವರ್, ಪ್ರಥಮ ವರ್ಷದ ವಿದ್ಯಾರ್ಥಿ. ಒಂದು ಮಾಹಿತಿ ಅಥವಾ ಸುದ್ದಿನ ಮುದ್ರಿತ ರೂಪದೊಳಗ ಜನರಿಗೆ ಪರಿಣಾಮಕಾರಿಯಾಗಿ ತಲುಪಿಸುವ ಮಾಧ್ಯಮಕ್ಕ ನಾವು ಮುದ್ರಣ ಮಾಧ್ಯಮ ಅಂತೀವಿ. ಬಹಳ ಸಿಂಪಲ್ ಆಗಿ ಹೇಳುವುದಾದ್ರ ಪತ್ರಿಕೆಗಳು. ಇಂಥ ಪತ್ರಿಕೆಗಳು ಪ್ರಭಾವಶಾಲಿ ಮಾಧ್ಯಮವಾಗಿದ್ದು ಸಾಮಾಜಿಕ ಅಭಿವೃದ್ಧಿಯೊಳಗ ಹೆಂಗೆಲ್ಲ ಅವು ಸದ್ಬಳಕೆ ಆಗ್ತಾ ಇದಾವು ಅಂತ ನಮ್ ದಾದಾಗೌಡ ಅವರು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಈ ಪತ್ರಿಕೋದ್ಯಮದ ಬಗ್ಗೆ ಮಾತನಾಡೋಕೆ ನನಗ ಹೆಮ್ಮೆ ಅನಿಸ್ತದ. ಪತ್ರಿಕೋದ್ಯಮಕ್ಕೆ ಭಾರತದಲ್ಲಿ ತನ್ನದೇ ಆದಂತ ಒಂದು ಇತಿಹಾಸ ಹೊಂದಿದೆ. ಪತ್ರಿಕೋದ್ಯಮ ಇಂದಿನಿಂದಲ್ಲ, ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಇಂದಿಗೂ ಕೂಡ ಸೇವೆ ಸಲ್ಲಿಸ್ತಾ ಬಂದಿದೆ. ಜೇಮ್ಸ್ ಅಗಸ್ಟಸ್ ಸಿಕ್ಕಿಯವರ ಕಾಲದಿಂದ ಹಿಡಿದು ಇಂದಿನವರೆಗೂ ಕೂಡ ಪತ್ರಿಕೋದ್ಯಮ ಸಮಾಜದಲ್ಲಿ ನಿರಂತರವಾಗಿ ಶಿಕ್ಷಣ, ಮಾಹಿತಿ, ಮನರಂಜನೆ ಜೊತೆಗೆ ಸುದ್ದಿಯನ್ನು ನೀಡುತ್ತಾ ಬಂದಿದೆ. 1780 ಜೇಮ್ಸ್ ಅಗಸ್ಟಸ್ ಅವರು ದಿ ಬೆಂಗಾಲ್ ಗೆಜೆಟ್ ಎಂಬ ಪತ್ರಿಕೆಯ ಪ್ರಾರಂಭ ಮಾಡುವುದರ ಮೂಲಕ ಭಾರತದಲ್ಲಿ ಒಂದು ಪತ್ರಿಕಾ ಯುಗ ಶಕೆಯನ್ನು ಆರಂಭಿಸಿದ್ರು ಅಂತ ಹೇಳ್ಬೋದು. ಅದೇ ರೀತಿ ಕರ್ನಾಟಕದಲ್ಲಿ ಬಂದ್ರೆ ಹರ್ಮನ್ ಮುಗ್ಲಿಂಗ್ ಅವರು 1843 ಮಂಗಳೂರು ಸಮಾಚಾರ ಎಂಬ ಕನ್ನಡ ಪತ್ರಿಕೆಯನ್ನು ಪ್ರಾರಂಭಿಸುವ ಮೂಲಕ ಕನ್ನಡ ಪತ್ರಿಕಾ ಶಕೆಯನ್ನು ಆರಂಭಿಸಿದರು. ಇದೇ ರೀತಿ ಹಲವಾರು ಪತ್ರಕರ್ತರು, ದಿಗ್ಗಜರು ಹಲವಾರು ರೀತಿಯನ್ನು ಕೊಡುಗೆ ನೀಡಿದ್ದಾರೆ. ಮುದ್ರಣ ಮಾಧ್ಯಮ ಅಂದ್ರೆ ಎರಡು ರೀತಿಯಲ್ಲಿ ಬರ್ತವೆ, ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು, ಹೀಗೆ ಒಂದು ಗುಂಪಾದ್ರೆ ಇನ್ನೊಂದು ಗುಂಪು ಬರ್ತಿದೆ. ಇದರಲ್ಲಿ ಒಂದು ಕತೆ, ಇನ್ನೊಂದು ಕಾದಂಬರಿ, ಪುಸ್ತಕ, ಮಾಸಿಕ ಪತ್ರಿಕೆಗಳು, ಇವು ಇನ್ನೊಂದು ಭಾಗ ಅಂತ ಹೇಳ್ಬೋದು. ಭಾರತೀಯ ಪತ್ರಿಕೋದ್ಯಮಕ್ಕೆ ಕೊಡುಗೆ ನೀಡಿದವರಲ್ಲಿ ನಾವು ಒಂದಷ್ಟು ದಿಗ್ಗಜರನ್ನು ನೆನಪಿಸಿಕೊಳ್ಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಈ ಮಹಾತ್ಮ ಗಾಂಧೀಜಿಯವರು, ದಿ ಹರ್ಜನ್ ಪತ್ರಿಕೆ, ಇಂಡಿಯನ್ ಒಪಿನಿಯನ್, ಈ ಎಲ್ಲಾ ಪತ್ರಿಕೆಗಳ ಮೂಲಕ ಸಾರ್ವಜನಿಕರಲ್ಲಿ ಕೆಲವೊಂದು ಜಾಗೃತಿ ಮೂಡಿಸಿದರು. ಸ್ವಾತಂತ್ರ್ಯ ಕೊಡಿಸುವಲ್ಲಿ ಅವರಂತ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಅಂಬೇಡ್ಕರ್ ಅವರು ಮೂಕ ನಾಯಕ ಅಂತ ಒಂದು ಪತ್ರಿಕೆ ತರ್ತಾರೆ. ಅದೇ ರೀತಿಯಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತೀಯ ಭಾಷಾ ಪತ್ರಿಕೋದ್ಯಮದ ಪಿತಾಮಾತ್ ಕರೀತಾರೆ. ಮಿರತುಲ್ ಅಕ್ಬರ್ ಅನ್ನೋ ಅದೊಂದು, ಮತ್ತು ಸಂವಾದ ಕೌಮದಿ, ಈ ಪತ್ರಿಕೆಗಳು ಆರಂಭಿಸಿ ಜನರಲ್ಲಿ ನಮ್ಮ ಪ್ರಾದೇಶಿಕ ಭಾಷೆಗಳಿಗೆ ಒತ್ತು ನೀಡ್ತಾರೆ. ಅವರು ಆ ಭಾಷೆಗಳಿಗೆ ಒತ್ತು ನೀಡಿ ಸಮಾಜದಲ್ಲಿ ಜಾಗೃತಿ, ಅಭಿವೃದ್ಧಿ ಅಂತ ಕಾರ್ಯಗಳನ್ನು ಮಾಡ್ತಾರೆ. ಅದೇ ರೀತಿ ಬಾಲಗಂಗಾಧರ್ ತಿಲಕ್ ಅವರು ಮರಾಠ ಇರ್ಬೋದು, ಕೇಸರಿ ಇರ್ಬೋದು, ಈ ಪತ್ರಿಕೆಗಳ ಮೂಲಕ ಅವರು ಒಂದು ಸಾಮಾಜಿಕ ಕೊಡುಗೆ ನೀಡ್ತಾರೆ. ಹೌದು ದಾದಾಗೌಡ ಅವರೇ, ನೀವು ಇತಿಹಾಸವನ್ನ ಬಹಳ ಚೆನ್ನಾಗಿ ಹೇಳಿದ್ರಿ ಪತ್ರಿಕೋದ್ಯಮದ. ಆದ್ರೆ ಇಂದಿನ ಪತ್ರಿಕೋದ್ಯಮದೊಳಗೆ ನಾವು ನೋಡೋದಾದ್ರೆ ಡೆವಲಪ್ಮೆಂಟ್ ಸ್ಟೋರೀಸ್ ಅನ್ನೋದು ಬಹಳ ಕಡಿಮೆ ಕಾಣಿಸ್ತಾ ಇದೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಈ ಡೆವಲಪ್ಮೆಂಟ್ ಅನ್ನೋಕ್ಕಿಂತ ಪೂರ್ವದಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಏನು, ಎದ್ರ ಸಲುವಾಗಿ ಯೂಸ್ ಮಾಡ್ತಾರೆ ಅನ್ನೋದ್ ಬಗ್ಗೆ ಸ್ವಲ್ಪ ಫಸ್ಟ್ ಗೆ ಹೇಳ್ತೀನಿ. ಅಭಿವೃದ್ಧಿ ಅಂದರೆ ಬದಲಾವಣೆ, ಅಭಿವೃದ್ಧಿ ಅಂದರೆ ಬೆಳವಣಿಗೆ. ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದೇ ಅಭಿವೃದ್ಧಿಯಾಗಿದೆ. ಇದರಲ್ಲಿ ಎರಡು ರೀತಿಯಾದಂತಹ ಅಭಿವೃದ್ಧಿಗಳನ್ನು ಕಾಣಬಹುದು, ಒಂದು ವೈಯಕ್ತಿಕ ಅಭಿವೃದ್ಧಿ, ಇನ್ನೊಂದು ಸಾಮಾಜಿಕ ಅಭಿವೃದ್ಧಿ. ವೈಯಕ್ತಿಕ ಅಭಿವೃದ್ಧಿ ಅಂದ್ರೆ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿಯಾಗಲು, ನಾಗರಿಕನಾಗಲು ಅಗತ್ಯವಾದ ಬೆಳವಣಿಗೆಯನ್ನು ಹೊಂದುವುದು. ಇದರರ್ಥ ಏನಂದ್ರೆ ಸಾಕ್ಷರತೆ ಇರ್ಬೋದು, ಶಿಕ್ಷಣ ಇರ್ಬೋದು, ವೃತ್ತಿ ತರಬೇತಿ ಇರ್ಬೋದು. ಇನ್ನೊಂದು ಅಭಿವೃದ್ಧಿ ಅಂದ್ರೆ ಸಾಮಾಜಿಕ ಅಭಿವೃದ್ಧಿ. ಇಲ್ಲಿ ಜನರಿಗೆ, ಅದರಲ್ಲೂ ಮುಖ್ಯವಾಗಿ ಬಡವರು, ಉಪೇಕ್ಷಿತರು, ಶೋಷಿತರಿಗೆ ಹೆಚ್ಚು ಉತ್ತಮವಾದ ಬದುಕನ್ನು ಒದಗಿಸುವ ಅಗತ್ಯ ವಿಧಾನವಾಗಿದೆ. ಇದರಲ್ಲಿ ಯಾವುದಂದ್ರೆ ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಸಾರ್ವಜನಿಕ ಅನುಕೂಲತೆಗಳಾದ ರಸ್ತೆ, ಸಾರಿಗೆ, ಅಣೆಕಟ್ಟು, ಕಾರ್ಖಾನೆಗಳು, ಗಣಿಗಾರಿಕೆ ಇತ್ಯಾದಿಗಳಾಗಿವೆ. ಇಲ್ಲಿ ಈ ಅಭಿವೃದ್ಧಿ ಅಂದ್ರೆ ಸರ್ಕಾರದ ಯಾವುದೇ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮಗಳು ಪ್ರಮುಖವಾಗಿ ಇಂದಿಗೂ ಕೂಡ ಶ್ರಮಿಸುತ್ತವೆ. ಯಾವುದೇ ಒಂದು ಹೊಸ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದ್ರೆ ಮಾಧ್ಯಮಗಳು ಅದನ್ನು ಪ್ರಕಟಿಸಿ ಜನರಿಗೆ ಒಂದು ಜಾಗೃತಿ ಮೂಡಿಸಿ ಅದನ್ನು ಸದ್ಬಳಕೆಯನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅನ್ನೋದೊಂದು ಮಾಹಿತಿ ಕೊಡ್ತಾ ಇದೆ. ಸರ್ಕಾರದ ಹಲವಾರು ಯೋಜನೆಗಳು ಜನರಿಗೆ ತಿಳಿಸಲು ತಲುಪಿಸಲು ಪತ್ರಿಕೆಗಳು ಸಹಾಯಕಾರಿಯಾಗಿವೆ. ಸರ್ಕಾರದ ಮತ್ತು ಜನತೆಯ ಮಧ್ಯೆ ಸೇತುವಂತೆ ಪತ್ರಿಕೆಗಳು ಕೆಲಸ ಮಾಡ್ತಾವೆ ಅಂತ ಹೇಳ್ಬೋದು. ಪತ್ರಿಕೆಗಳ ಕಾರ್ಯ ನಿರಂತರವಾಗಿ ನಡೀತಾನೆ ಇದೆ ಅಂತ ಹೇಳ್ಬೋದು. ಈ ಪತ್ರಿಕೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಮಾಹಿತಿ ನೀಡುವುದು, ಒಂದು ಶಿಕ್ಷಣ ನೀಡುವುದು, ಅದರ ಜೊತೆಗೆ ಮನರಂಜನೆ ನೀಡುವುದು, ಮನರಂಜನೆ ಜೊತೆ ಸುದ್ದಿಯನ್ನು ನೀಡುವುದು, ಇದು ಪತ್ರಿಕೆಯ ಮುಖ್ಯ ಉದ್ದೇಶ ಆಗಿದೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ದಾದಾಗೌಡ ಅವರೇ. ಇದರ ಜೊತೆಗೆ ಇತ್ತೀಚಿನ ಪತ್ರಿಕೆಗಳಲ್ಲಿ ಏನಾಗ್ತಾ ಇದೆ, ಸುದ್ದಿಗಿಂತ ಹೆಚ್ಚಾಗಿ ಜಾಹೀರಾತನೇ ಕಾಣ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಎಸ್, ಕರೆಕ್ಟ್ ಹೇಮಾ ಅವರೇ. ಮೊದಲು ಪತ್ರಿಕೆಗಳು ಸೇವೆಯಾಗಿ ಕಾರ್ಯವನ್ನು ಆರಂಭಿಸಿದ್ದವು. ಯಾವ ರೀತಿ ಅಂದ್ರೆ, ಜನರಿಗೆ ಒಂದು ಉಪಯುಕ್ತ ಮಾಹಿತಿ ನೀಡಿ ಅದೇನೋ ಸೇವೆ ಅನ್ಕೊಂಡು ಅವ್ರು ಮಾಡ್ತಿದ್ರು. ಈಗ ಅದು ಸೇವೆ ಇಲ್ಲ, ಈ ಉದ್ಯಮವಾಗಿ ಬದಲಾಗಿದೆ. ಯಾವ ರೀತಿಯಾಗಿ ಉದ್ಯಮಗಿದೆ ಅಂದ್ರೆ, ಒಂದು ಹೈ ಕಾಸ್ಟ್ ಪ್ರೈಸ್ ಬಂಡವಾಳ ಇಟ್ಕೊಂಡು ಒಂದು ಪತ್ರಿಕೆಯನ್ನು ಹೊರತರ್ತಾರ. ಅದು ಕೇವಲ 5 ರೂಪಾಯಿ 6 ರೂಪಾಯಿಗೆ ಅದು ಪ್ರಕಟಣೆ ಮಾಡಿ ಪೇಪರ್ ಮಾರ್ತಾರ. ಅದು ಅವ್ರಿಗೆ ಎಲ್ಲೊಂದು ಕಡೆ ಜಾಹೀರಾತಿ ಅವ್ರಿಗೆ ಮುಖ್ಯವಾದ ಬಂಡವಾಳ ಆಗಿರೋದ್ರಿಂದ ಜಾಹೀರಾತಿ ಒತ್ತು ಕೊಡ್ತಾರ. ಹಾಗಂತೇಳಿ ಸುದ್ದಿ ಪುಟಗಳನ್ನು ಕಮ್ಮಿ ಮಾಡಿಲ್ಲ. ಯಾವುದೇ ಒಂದು ಜಾಹೀರಾತಿ ಹೆಚ್ಚಿಗೆ ಬಂದ್ರ ಇನ್ನೊಂದು ಪೇಜ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಬಟ್ ಸುದ್ದಿ ಪುಟಗಳು ಯಾವಾಗೂ ಅವಾಗೂ ಅಷ್ಟೇ ಅದಾವ, ಈಗೂ ಅಷ್ಟೇ ಅದಾವ. ಎಲ್ಲೊಂದು ಕಡೆ ಜಾಹೀರಾತಿಗಳು ಹೆಚ್ಚು ಅದಾವ, ಕರೆಕ್ಟ್. ಆ ಜಾಹೀರಾತಿಗಳಿಗೆ ವಿಶೇಷ ಮೀಸಲು ಪುಟಗಳನ್ನು ಹೆಚ್ಚಿಗಾಗಿ ಆ್ಯಡ್ ಮಾಡ್ಯಾರ ಅಂತ ಹೇಳ್ಬೋದು. ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ರಿ ದಾದಾಗೌಡ ಅವರೇ. ಇದರ ಜೊತೆಗೆ ನಿಮ್ಮ ಸ್ಪೆಷಲ್ ಇಂಟ್ರೆಸ್ಟಿಂಗ್ ಹವ್ಯಾಸಗಳಾಗಿರ್ಬೋದು, ಹಾಬೀಸ್ ಆಗಿರ್ಬೋದು, ಏನೆಲ್ಲ ಇವೆ? ನಂಗೆ ಈ ಪೇಪರ್ ಓದೋದು ಮತ್ತ ರೀಟಿಂಗ್ ಈ ತಂತ್ರಜ್ಞಾನ ವಿಭಾಗದಲ್ಲಿ ಸ್ವಲ್ಪ ಆಸಕ್ತಿ ಇದೆ. ನನಗೆ ಕ್ರಿಕೆಟ್ ನೋಡೋದಿರ್ಬೋದು, ಯಾವುದೇ ಒಂಥರ ಹೊಸ ಆಕ್ಟಿವ್ ಕೆಲಸ ಮಾಡ್ಬೇಕಂತ ನನಗೆ ಇಂಟ್ರೆಸ್ಟಿಂಗ್ ಇದೆ. ಸೊ ಕ್ರಿಕೆಟ್ ನೋಡೋದು ಅಂತಂದ್ರೆ ನಿಮ್ಮ ಫೇವರೇಟ್ ಕ್ರಿಕೆಟರ್ ಯಾರು? ಇದು ಎಬಿ ಡಿವಿಲಿಯರ್ಸ್. ಸೊ ನಿಮ್ಮ ಫೇವರೇಟ್ ಸಾಂಗ್ ಯಾವುದು? KGF ಮೂವಿಯಲ್ಲಿ ಅಮ್ಮ ಸಾಂಗ್ ಇದೆಯಲ್ಲ, ಅದು ಮದರ್ ಸೆಂಟಿಮೆಂಟಲ್ ಸಾಂಗ್. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದಿನದ 24 ಗಂಟೆನೂ ಪ್ರಸಾರ ಹೊಂದಿ ದೇಶದ ಗಡಿಯುದ್ದಕ್ಕೂ ತಲುಪುವ ಸಾಮರ್ಥ್ಯ ಹೊಂದಿದ್ದ ಏಕೈಕ ಮಾಧ್ಯಮ ಅಂತಂದ್ರ ಅದು ರೇಡಿಯೋ. ಈ ರೇಡಿಯೋ ಓದು ಬರೋರಿಗಷ್ಟೇ ಅಲ್ಲ, ಅನಕ್ಷರಸ್ಥರಿಗೂ ಪರಿಣಾಮಕಾರಿಯಾಗಿ ತಲುಪುವಂತ ಮಾಧ್ಯಮ. ಇಂತಹ ರೇಡಿಯೋ ಸಾಮಾಜಿಕ ಅಭಿವೃದ್ಧಿಯೊಳಗ ಹೇಗೆ ತನ್ನ ಕಾರ್ಯ ನಿರ್ವಹಿಸುತ್ತೆ, ಇದ್ರ ಬಗ್ಗೆ ನಮ್ ಗಂಗಾಧರ್ ಅವ್ರು ಹೇಳ್ತಾರೆ, ಕೇಳೋಣ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಭಾರತದಂತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರದಾಗ ಅತಿ ಹೆಚ್ಚು ಜನರನ್ನ ಏಕಕಾಲಕ್ಕ ತಲುಪುವಂತ ಏಕೈಕ ಮಾಧ್ಯಮ ಯಾವ್ದಾರ ಇದ್ರ ಅದ್ ರೇಡಿಯೋ. ರೇಡಿಯೋ ಅದೊಂದು ಶ್ರವ್ಯ ಮಾಧ್ಯಮ ಆಗಿದ್ದ, ಅದಕ್ಕ ಅದು ಅನಕ್ಷರಸ್ಥರಿಗೆ ಕೂಡ ಮಾಹಿತಿ ಕೊಡ್ತದೆ. ಹೊಸ ಹೊಸ ಮಾಹಿತಿ, ಜನರ ಮಾನಸಿಕ ಬದಲಾವಣೆ, ಜನಸಂಖ್ಯೆ, ಬಡತನ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮುಂತಾದ ವಿಷಯಗಳ ಕುರಿತು ಮಾಹಿತಿ ನೀಡ್ತದೆ. ಹಿಂಗಿರುವಾಗ ಜಗತ್ತೊಂದು ಹಳ್ಳಿ ಟೈಪ್ ಅನಿಸ್ತದೆ, ಗ್ಲೋಬಲ್ ವಿಲೇಜ್. ಅದರ ಸಲುವಾಗಿ 92% ಜನರನ್ನ ಹಾಗೂ 99% ಭೌಗೋಳಿಕ ಪ್ರದೇಶವನ್ನ ರೇಡಿಯೋ ಇವತ್ತಿಗೆ ತಲುಪಿದ. ಪ್ರಾದೇಶಿಕ ರೇಡಿಯೋಗಳು ಏನದಾವ, ಆಯಾ ನೆಲದ ಸಂಸ್ಕೃತಿ, ನಾಡಿನ ಬಗ್ಗೆ, ಭಾಷೆ ಹಾಗೂ ಅಲ್ಲಿದ ಅಸ್ಮಿತೆಯ ಕುರಿತು ಕಾರ್ಯಕ್ರಮ ಕೊಡ್ತಾವೆ. ರೇಡಿಯೋ ಕೇಳುಗರ ಭಾಳ ಅಲರ್ಟ್ ಆಗಿರ್ತಾರೆ. ಒಂದು ಸ್ವಲ್ಪ ಏನರ ಹೆಚ್ಚು ಕಡಿಮೆ ಆಯ್ತಂದ್ರೆ ಆಕಾಶವಾಣಿ ರೇಡಿಯೋ ಕೇಂದ್ರಕ್ಕೆ ಕಾಲ್ ಮಾಡಿ ಕೇಳ್ತಾರೆ. ರೇಡಿಯೋದಾಗ ಬಂಡವಾಳ ಏನಂದ್ರೆ ಮಾತು, ಮಾತಿನೊಳಗ ಆಡು ಮಾತಂದ್ರೆ ಅದರೊಳಗೆ ಮಸ್ತ್ ಇರ್ತದೆ. ಹಾ, ಹ್ಞೂ, ಓಹೋ, ಅಯ್ಯೋ ಮುಂತಾದ ಉದ್ಗಾರಗಳ ಮತ್ತು ಉಸಿರು ಬಿಡೋದು, ಗಂಟಲು ಸರಿಪಡಿಸ್ಕೊಳ್ಳೋದು ಮಾತಿಗೆ ಮೆರುಗು ನೀಡಿ ಕೇಳೋರಿಗೆ ಮುದ ನೀಡ್ತದೆ. ಆಕಾಶವಾಣಿ ಮತ್ತು ಜ್ಞಾನವಾಣಿ ಎರಡೂ ಸಾರ್ವಜನಿಕ ಪ್ರಚಾರ ಸಂಸ್ಥೆ, ಅಂದ್ರೆ ಸರ್ಕಾರಿ ಒಡೆತನದವು. ಆಕಾಶವಾಣಿಯೊಳಗೆ ಪ್ರಾದೇಶಿಕ, ಮನೋರಂಜನೆ ಮುಂತಾದ ಕಾರ್ಯಕ್ರಮ ಪ್ರಸಾರ ಆದ್ರೆ ಜ್ಞಾನವಾಣಿ ಅದೊಂದು ಶೈಕ್ಷಣಿಕ ಚಾನಲ್. ಅದರೊಳಗೆ ಪಠ್ಯಕ್ರಮ ಸಂಬಂಧಪಟ್ಟಂಗ ಮುಕ್ತ ವಿಶ್ವವಿದ್ಯಾಲಯ ಮತ್ತು ವಿಶ್ವವಿದ್ಯಾಲಯ ಮುಂತಾದ ಶೈಕ್ಷಣಿಕ ಸಂಸ್ಥೆಗಳ ಜ್ಞಾನವಾಣಿ ನಿಲಯ ಬಳಸ್ಕೊಂಡು ಪ್ರಸಾರ ಮಾಡ್ತಾರೆ. ವಾಣಿಜ್ಯ ರೇಡಿಯೋ ಏನದ, ಅದು ಮನೋರಂಜನೆ ಪ್ರಪೋಸ್ಗಾಗೈತೆ. ಈಗ ಅಪ್ಡೇಟ್ ಆದ ದಿನಮಾನದೊಳಗೆ ಯೂತ್ಸ್ ಎಲ್ಲ ಎಂಟರ್ಟೈನ್ಮೆಂಟ್ ಬಿಡ್ತಾರೆ, ಅದರ ಸಲುವಾಗಿ ಅದು ಮನೋರಂಜನೆಗೆ ಹೆಚ್ಚು ಒತ್ತು ಕೊಡ್ತದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಶುಲ್ಕ ಕಟ್ಟಿ ಅವರ ರೇಡಿಯೋನ ಸ್ಟಾರ್ಟ್ ಮಾಡಿರ್ತಾರೆ. ವಾಣಿಜ್ಯ ರೇಡಿಯೋದ ಮೂಲ ಉದ್ದೇಶ ಅಂದ್ರೆ ಮನೋರಂಜನೆ. ರೇಡಿಯೋದಾಗ ಬಹಳ ಕಾರ್ಯಕ್ರಮ ಪ್ರಸಾರ ಆಗ್ತಾವ, ರೈತರಿಗಾಗಿ ಕೃಷಿ ರಂಗ, ಯುವಕರಿಗಾಗಿ ಯುವವಾಣಿ, ಟಾಕ್ ಶೋ ಅಂದ್ರೆ ಕಾಮಿಡಿ ಶೋ, ಫೌಜಿ ಬಾಯಿ ಅಂದ್ರೆ ದೇಶದ ಸೈನಿಕರ ಬಗ್ಗೆ ಕಾರ್ಯಕ್ರಮ, ಸಖಿ ಸಹೇಲಿ ಅಂದ್ರೆ ಹೆಣ್ಣು ಮಕ್ಕಳ ಸಲುವಾಗಿ ಇರ್ತಕ್ಕಂಥ ಕಾರ್ಯಕ್ರಮ. ಈಗ ಹೊಸದಾಗಿ ಮತ್ತೊಂದು ಬಂದೈತಿ, ಭಾರತದ ಪ್ರಧಾನ ಮಂತ್ರಿಗಳ ಮನ್ ಕಿ ಬಾತ್, ದೇಶದ ಪ್ರಧಾನಿಗಳ ಮಾತಾಡ್ತಾರೆ. ಅದರೊಳಗೆ ಸ್ವತಃ ಸಮಾಜದ ಮೇಲೆ ರೇಡಿಯೋ ಹೆಂಗ್ ಪ್ರಭಾವ ಬೀರೈತೆ ಅಂದ್ರೆ, ಅಂದಿನ ಪ್ಲೇಗ್, ಕಾಲರ ಹಿಡಿದ ಇಂದಿನ ಕೋವಿಡ್, ಟೊಮೆಟೊ ಜ್ವರ ಯಾವ್ಯಾವ ಬಂದಾಗ ಇಲ್ಲಿ ತನಕ ಅದ್ರ ಬಗ್ಗೆ ಮಾಹಿತಿ ಕೊಡ್ತದೆ. ಅಷ್ಟೇ ಅಲ್ಲದ ಮುಂಜಾಗ್ರತೆ ಕ್ರಮ ವಹಿಸಿ ಅಂಕಿ ಸಂಖ್ಯೆಗಳನ್ನ ಕೂಡ ಅದು ನೀಡ್ತದೆ. ಮತ್ತೆ ರೇಡಿಯೋಕ್ಕೆ ಏನು ಬಹಳ ಜಾಗ ಬೇಕಾಗಿಲ್ಲ, ಸ್ಥಳಾವಕಾಶ ಬಹಳ ಕಡಿಮೆ ಮತ್ತು ಕಡಿಮೆ ವೆಚ್ಚದೊಳಗೆ ಬರ್ತಕ್ಕಂತ ಸಾಮಗ್ರಿ ಅದು. ರೇಡಿಯೋ ಹಿಂದೆಲ್ಲ ವಿದ್ಯುತ್ ಚಾಲಿತ ಮತ್ತು ಬ್ಯಾಟ್ರಿಗಳಿಂದ ನಡೀತಿತ್ತು, ಆದ್ರೆ ಹಿಂದೆಲ್ಲ ತಂತ್ರಜ್ಞಾನ ಮುಂದುವರೆದೈತೆ, ಪಾಕೆಟ್ ರೇಡಿಯೋ ಆಗಿ ಬಂದೈತಿ, ಮತ್ತೆ ಮೊಬೈಲ್ ಒಳಗೆ ಸಹಿತ ರೇಡಿಯೋ ಬಂದೈತಿ. ಎಲ್ಲರೂ ಅದನ್ನ ಕೇಳಿ ಆನಂದಿಸ್ಬೇಕು. ನಾವು ರೇಡಿಯೋನ ಅಲ್ಲಿ ಇಲ್ಲಿ ಕೇಳ್ಬೇಕತ್ತ ಏನಿಲ್ಲ, ಹೊಲ್ದಾಗ ಕೆಲಸ ಮಾಡ್ಕೋತ ಮತ್ತೆ ನಮ್ಗೆ ಎಲ್ಲಿ ಜಾಗ ಸಿಗ್ತೈತೆ ಅಲ್ಲೆಲ್ಲ ಅದನ್ನ ರೇಡಿಯೋ ಕೇಳ್ಬೋದು. ಕೃಷಿ ರಂಗ ಅಂದ್ರೆ ರೈತರ ಸಲುವಾಗಿ ಇರೋ ಕಾರ್ಯಕ್ರಮ ಅದು. ಮಳಿ ಯಾವಾಗ ಆಗ್ತದೆ, ರಸಗೊಬ್ಬರ ಬೀಜ ಗೊಬ್ಬರಗಳನ್ನ ಯಾವಾಗ ಹಾಕಬೇಕು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರ ಸಲುವಾಗಿ ಏನು ಯೋಜನೆ ತಂದವು, ಅದರ ಉದ್ದೇಶಗಳೇನು, ಅದನ್ನೆಲ್ಲ ರೈತರಿಗೆ ತಿಳಿಸ್ತದ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಗಂಗಾಧರ್ ಅವರು. ರೇಡಿಯೋದ ವ್ಯಾಪ್ತಿ ಮತ್ತ ಅದು ಎಷ್ಟು ಪರಿಣಾಮ ಬೀರೈತೆ ಅನ್ನೋದು ಬಹಳ ಚಲೋ ಹೇಳಿದ್ರಿ. ಪ್ರಧಾನ ಮಂತ್ರಿ ಅವರು ರೇಡಿಯೋ ಮಾಧ್ಯಮವನ್ನ ಯಾಕೆ ಬಳಸ್ಕೊಂಡ್ರು ಮನ್ ಕಿ ಬಾತ್? ರೇಡಿಯೋ ಅನಕ್ಷರಸ್ಥರಿಗೂ ಸಹಿತ ಯೂಸ್ ಆಗುತ್ತೆ. ಓ ಹೌದಾ, ಯಾಕಂದ್ರೆ ಜಾಸ್ತಿ ಗ್ಲೋಬಲ್ ಏರಿಯಾನು ತಲುಪತ್ತೆ, ಸೊ ರಿಮೋಟ್ ನಾನ್ ರಿಮೋಟ್ ಏರಿಯಾಗಳಲ್ಲಿ ಎಲ್ಲದ್ರಲ್ಲೂ ರೇಡಿಯೋ ತಲುಪತ್ತೆ, ಹೀಗಾಗಿ ಅವರು ಬಳಸ್ಕೊಂಡಿರ್ಬೋದು. ಆದ್ರೆ ನಾವ್ ಇಂದ ನೋಡೋದಾದ್ರೆ ಎಲ್ಲಾ ಕಡೆನೂ ಜಾಸ್ತಿ ನಮ್ಮಂತ ಯೂತ್ಸ್ ಏನದೀವಿ ರೇಡಿಯೋ ಕೇಳೋದು ಬಹಳ ಕಡಿಮೆ, ಎಫ್ ಎಂ ಹಾವಳಿ ಜಾಸ್ತಿ ಆಗತೈತಿ. ಈ ಎಫ್ ಎಂ ಬಂದ ಮೇಲೆ ರೇಡಿಯೋ ಪ್ರಭಾವ ಹೇಗೆ ಅಂತ? ಎಫ್ ಎಂ ಸಾವಳಿ ಅಂದ್ರೆ ಎಫ್ ಎಂ ಅಪ್ಡೇಟ್ ಆದ ವರ್ಷನ್ ಅದು. ಇದ ಆಕಾಶವಾಣಿ ಆಗ್ಬಹುದು, ಜ್ಞಾನವಾಣಿ ಆಗ್ಬಹುದು, ಅವು ಸರ್ಕಾರಿ ಚಾನೆಲ್ಗಳು ಇರೋದ್ರಿಂದ ಅದ್ರೊಳಗೆ ಮನೋರಂಜನೆಯ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಬಹಳ ಇಂಪಾರ್ಟೆಂಟ್ ಅದ್ರೊಳಗೆ. ಆದ್ರೆ ಇವು ವಾಣಿಜ್ಯ ರೇಡಿಯೋ ಏನದಾವ, ಅದ್ರೊಳಗೆ ಅವ್ರ ಮನೋರಂಜನೆ ಅವ್ರದ್ದು ಮೇನ್ ಇಂಟೆನ್ಷನ್. ಸೊ ಅದ್ರ ಸಲುವಾಗಿ ಅವ್ರ ಯೂತ್ಸ್ ನ ಟಾರ್ಗೆಟ್ ಆಗಿ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳನ್ನ ಕೊಡ್ತಾರೆ. ಸೊ ರೇಡಿಯೋದೊಳಗ ಏನೆಲ್ಲ ಕಾರ್ಯಕ್ರಮ ಬರ್ತಾವು, ಅಷ್ಟೇ ಅಲ್ಲದ ಜನರಿಗೆ ಹೇಗೆ ಉಪಯೋಗ ಆಗೈತಿ ಅಂತ ಬಹಳ ಚಲೋ ಹೇಳಿದ್ರಿ ಗಂಗಾಧರ್ ಅವರು. ಇದ್ರ ಜೊತೆಗೆ ಸಾಮಾಜಿಕ ಅಭಿವೃದ್ಧಿಯೊಳಗ ರೇಡಿಯೋ ಪಾತ್ರ ಏನು ಅಂತ ತಿಳಿಸ್ಕೊಡ್ತೀರಿ? ಗ್ರಾಮೀಣ ಮಟ್ಟದೊಳಗ ಅನಕ್ಷರಸ್ಥರು ಜಾಸ್ತಿ ಇರ್ತಾರೆ, ಅದರ ಸಲುವಾಗಿ ಗ್ರಾಮೀಣ ಮಟ್ಟದೊಳಗ ಯಾವುದೇ ಮೊಬೈಲ್ಗಳ ನೆಟ್ವರ್ಕ್ ಇರೋದು ಬಹಳ ಕಡಿಮೆ. ರೇಡಿಯೋ ಎಲ್ಲಿ ಬೇಕಾದಲ್ಲಿ ನೆಟ್ವರ್ಕ್ ಬರ್ತದ, ಇದ ಗ್ರಾಮೀಣ ಮಟ್ಟದೊಳಗೆ ರೇಡಿಯೋ ಪ್ರಭಾವ ಬೀರ್ತೈತೆ ಅನಿಸ್ತದೆ ನಮ್ಗೆ. ಹೌದು ಗಂಗಾಧರ್, ನೀವು ಹೇಳಿದ ನಿಜ. ಅವ್ರ ಜೊತೆಗೆ ಅನಕ್ಷರಸ್ಥರಿಗೂ ಹೆಲ್ಪ್ ಆಗತ್ತೆ, ಅಷ್ಟೇ ಅಲ್ಲದೆ ಯಾರು ಬಡವರು ಇರ್ತಾರ ಸೊ ಅವ್ರಿಗೆ ಹೆಲ್ಪ್ ಆಗತ್ತೆ. ಯಾಕಂದ್ರೆ ಇಂದಿನ ದಿನಮಾನದೊಳಗ ನಮ್ಮ ಕಡೆ ಸೋಷಿಯಲ್ ಮೀಡಿಯಾ ಇದ್ರೂ ಮೊಬೈಲ್ಸ್ ಇದ್ರೂ ಅದಕ್ಕೆ ಹಾಕ್ಲಿಕ್ಕೆ ಡೇಟಾ ಪ್ಯಾಕ್ ಹಾಕ್ಲಿಕ್ಕೆ ಅಮೌಂಟ್ ಬೇಕೇ ಬೇಕು. ಈ ಒಂದು ಸಿಚುವೇಶನ್ ಒಳಗ ರೇಡಿಯೋ ನೀವು ಹೇಳ್ದಂಗ ಬಹಳ ಹೆಲ್ಪ್ಫುಲ್ ಇದೆ. ಹೌದೌದು, ಅದು ಕಡಿಮೆ ಖರ್ಚೊಳಗೆ, ಯಾಕಂದ್ರೆ ಶಿಕ್ಷಣ, ಮಾಹಿತಿ, ಮನೋರಂಜನೆ ಏನಿರ್ತೈತೆ ಬಡವ್ರು, ನೀವು ಹೇಳಿದಂಗ ಬಡವರಿಗೂ ಸಹಿತ ಅದು ಬಹಳ ಕಡಿಮೆ ಖರ್ಚೊಳಗೆ ಅದ ಮಾಹಿತಿಯನ್ನು ಕೊಡ್ತದೆ. ಹೌದು, ಅದ್ರ ಜೊತೆ ಈಗ ಸ್ಟೂಡೆಂಟ್ಸ್ ಅಂತಾನು ಈ ಲಾಕ್ಡೌನ್ ಟೈಮ್ ಒಳಗ ಆನ್ಲೈನ್ ಎಜುಕೇಶನ್ ಏನ್ ಬಂತಲ್ಲ, ಅವಾಗ ಕೆಲವೊಂದಿಷ್ಟು ಕ್ಲಾಸಸ್ ರೇಡಿಯೋ ಒಳಗೆ ಪ್ರಸಾರ ಮಾಡಿದ್ರು, ಅದು ಬಹಳ ಹೆಲ್ಪ್ಫುಲ್ ಆಗೈತಿ. ಹೌದು, ಈ ಸ್ಟೂಡೆಂಟ್ ಸಲುವಾಗಿ ಅವ್ರವ್ರ ಸಿಲೆಬಸ್ ತಕ್ಕಂಗ ಟೈಮ್ ಟೇಬಲ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಅದ್ರದ್ದು ಮುತುವರ್ಜಿ ವಹಿಸಿ ಎಲ್ಲರಿಗೂ ಆ ಕ್ಲಾಸ್ಗಳ ಮಿಸ್ ಆಗಬಾರ್ದು ಅನ್ನೋ ಕಾರಣ ಉದ್ದೇಶದಿಂದ ಮಾಡಿದಾರೆ. ಸಾಮಾಜಿಕ ಅಭಿವೃದ್ಧಿಗೆ ಸಹಾಯಕ ಆಗುವಂಗ ರೇಡಿಯೋ ಒಳಗ ಯಾವ ಕಾರ್ಯಕ್ರಮ ನಾವು ಕೇಳಬಹುದು ಗಂಗಾಧರ್? ಗ್ರಾಮೀಣ ಮಟ್ಟದೊಳಗ ಕೃಷಿ ಅಭಿವೃದ್ಧಿ ಬಗ್ಗೆ, ಸಾವಯವ ಕೃಷಿಗಳ ಬಗ್ಗೆ, ಹಾಗೂ ಹೊಸ ಹೊಸ ತಳಿಗಳು ಬಂದಿರ್ತಾವೆ ಈಗ ಸರ್ಕಾರದ ವತಿಯಿಂದ, ಗೋಧಿ ಆಗ್ಬೋದು, ಜೋಳ, ರಾಗಿ, ಅದರೊಳಗೆ ಬೇರೆ ಬೇರೆ ಮಿಶ್ರ ತಳಿಗಳು ಬಂದಿರ್ತಾವೆ. ಆ ತಳಿಗಳಿಂದ ಆದಾಯ ಮತ್ತು ಇಳುವರಿ ಎರಡೂ ಜಾಸ್ತಿ ಬರ್ತಿದ್ದು. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಅಷ್ಟೇ ಅಲ್ಲದೆ ಸರ್ಕಾರಗಳು ಇವತ್ತೇನು ಹಳ್ಳಿ ಗ್ರಾಮೀಣ ಮಟ್ಟದೊಳಗೆ ಏನು ಜನ ಇರ್ತಾರೆ ಅವ್ರಿಗೆಲ್ಲ ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ, ಪಶು ಸಂಗೋಪನೆ ಮುಂತಾದ ವಿಷಯಗಳ ಮೇಲೆ ಸಬ್ಸಿಡಿ ಲೋನ್ ಸಹಿತ ಕೊಡ್ತಿರ್ತಾರೆ. ಅದ್ರ ಬಗ್ಗೆ ಗ್ರಾಮ ಪಂಚಾಯತಿಗೆ ವಿಸಿಟ್ ಕೊಡ್ಬೇಕು. ಅದ್ ಗೊತ್ತಾಗ್ಬೇಕಂದ್ರೆ ಮೊದಲಿಗೆ ಅದ್ರ ಪ್ರಸಾರ ರೇಡಿಯೋ ಒಳಗೆ ಆಗ್ತಿರ್ತದೆ, ಅಲ್ಲಿ ಕೇಳ್ಬೇಕು. ಅಂದ್ರೆ ಸರ್ಕಾರದ ಯೋಜನೆಗಳ ಅನುಷ್ಠಾನಗೊಳಿಸಿದ್ದೆಲ್ಲ ರೈತರಿಗೆ ತಿಳಿಸ್ಲಿಕ್ಕೆ ಇದು ಸಹಾಯ ಅಷ್ಟಲ್ದ ಫೋನಿನ ಕಾರ್ಯಕ್ರಮ, ಫೋನಿನ ಕಾರ್ಯಕ್ರಮದೊಳಗ ಹೆಲ್ತ್ ಬಗ್ಗೆ ಎಸ್ಪೆಷಲಿ ಕೋವಿಡ್ ಟೈಮ್ ಒಳಗೆ ಅವಾಗ ಮಾನಸಿಕ ಸ್ಥೈರ್ಯ ಏನಂತಾರೆ ಆತ್ಮವಿಶ್ವಾಸ ಎಲ್ಲರದು ಕಳೆದು ಹೋಗಿತ್ತು. ಅಂತ ಸಮಯದೊಳಗೆ ಅವ್ರಿಗೆ ಬೇಕಾಗಿರೋದು ಬೇರೆ ಏನೂ ಅಲ್ಲ, ಆತ್ಮವಿಶ್ವಾಸ. ಈ ಆಕಾಶವಾಣಿ ಅವ್ರು ಏನೈತಿ, ಅವ್ರಿಗೆ ಏನಾಗೋದಿಲ್ಲ, ಇದೊಂದು ಪ್ಯಾಂಡಮಿಕ್ ಕೋವಿಡ್ ಅಷ್ಟೇ, ಸೊ ಅದರಿಂದ ಏನ್ ಭಯ ಪಡುವಂತ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇದ್ರ ಜೊತೆಗೆ ರೀಸೆಂಟ್ ಆಗಿ ಈ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದ್ರೆ ಪ್ರಕೃತಿ ವಿಕೋಪ ಆದಂತ ಸಂದರ್ಭದಲ್ಲಿ ಡೈರೆಕ್ಟ್ ಕಾಲ್ ಮಾಡಿನ ಇನ್ಫಾರ್ಮೇಶನ್ ಕೊಡ್ತಾರ ಅನ್ನೋದ್ ಮಾಹಿತಿ ಇತ್ತು, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದೌದು, ಯಾಕಂದ್ರ ಈ ಪ್ರಕೃತಿ ವಿಕೋಪಗಳು ಅದು ಅಂದ್ರೆ ನೆಟ್ವರ್ಕ್ ಹೋಗ್ಬಿಡ್ತಾವ, ಅವಾಗ ರೇಡಿಯೋ ನೆಟ್ವರ್ಕ್ ಬರ್ತಿರ್ತದ, ರೇಡಿಯೋದ ಮುಖಾಂತರನ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಸರ್ಕಾರ ಮಾಡ್ತದ. ಅಷ್ಟಲ್ದ ಹಿಂದೊಂದು ಉದಾಹರಣೆ ಹೇಳ್ಬೇಕಂದ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಡುಗಳ ವೀರಪ್ಪನ್ನ ಏನಂತೀರ ಅವ್ರ ಅಪಹರಣ ಮಾಡಿದಾಗ ಅವ್ರನ್ನ ಸಂಪರ್ಕ ಮಾಡಕ್ ಇದ ರೇಡಿಯೋನ ಸಹಕಾರಿಯಾಗಿತ್ತು. ಅಷ್ಟ ಅಲ್ಲದ ಮೀನುಗಾರರು ಏನ್ ಕರಾವಳಿ ಪ್ರದೇಶಕ್ಕೆ ಹೋಗ್ತಾರ, ಹೋಗೋದಕ್ಕಿಂತ ಮೊದಲ ಅವ್ರಿಗೆ ಹವಾಮಾನ ಇಲಾಖೆಯಿಂದ ಆಕಾಶವಾಣಿ ಒಳಗೆ ನಾಳೆಗೆ ಯಾರು ಹೋಗ್ಬೇಡ ಅಂತ ಹೇಳ್ತಾರ, ಮುಂಜಾಗ್ರತೆ ಕ್ರಮಗಳನ್ನು ಅವ್ರಿಗೆ ತಗೋತಾರ. ತುಂಬಾ ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡ್ರಿ ನಮ್ ಜೊತೆ. ನಿಮ್ಮ ಹವ್ಯಾಸಗಳೇನೇನು ಗಂಗಾಧರ್? ನಮ್ಮ ಹವ್ಯಾಸ ಕ್ರೈಮ್ ಸ್ಟೋರಿ ನೋಡ್ತೀನಿ, ಡೈಲಿ ಪೊಲಿಟಿಕಲ್ ನ್ಯೂಸ್ ನೋಡ್ತೀನಿ, ಫಿಶಿಂಗ್ ಅಷ್ಟು. ಸೊ ಹಾಗಿದ್ರೆ ನಿಮ್ಮ ಫೇವರೇಟ್ ಸಾಂಗ್ ಯಾವ್ದು? ಫೇವ್ರೇಟ್ ಸಾಂಗ್ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್, ಅದ್ರ ಸಲುವಾಗಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಆಕಸ್ಮಿಕ ಫಿಲ್ಮ್ ಒಳಗಿನ ಸಾಂಗ್. ಒಂದೆರಡು ಲೈನ್ ಹಾಡ್ರಿ, ನಾವು ಕೇಳುವಂತ ಹೆಂಗ ಹಾಡ್ತೀರಿ? ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ಅರೆದಾಡಿಸುವ ಬಂಡಿ, ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು, ಅಜಂತ ಎಲ್ಲೋರ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು, ಕಲಿಯೋಗೆ ಕೋಟಿ ಭಾಷೆ ಆಡೋಗೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ, ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಬೆನ್ನು ಹತ್ತಿ ನೂರಾರು ಗುರು ಸುತ್ತಿ ಏನೇನೋ ಕಂಡ ಮೇಲೂ ದಾಸರ ಕಂಡ ನನಗೆ ವೈಕುಂಠ ಯಾಕೆ ಬೇಕು, ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ತುಕಿದು ಜಟ ಚಾವಣಿ ಇದು ವಿಧಿಯೋಡಿಸುವ ಬಂಡೆ ಬದುಕಿದು ಜಟ ಚಾವಣಿ ವಿಧಿ ದಡ ಸೇರಿಸುವ ಬಂಡೆ ಆ ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇದು ಕಡಿಮೆ ಖರ್ಚಿನೊಳಗ ಸಾಮಾನ್ಯ ಜನರಿಗೂ ಮನರಂಜನೆ ನೀಡೋ ಮಾಧ್ಯಮ. ಅಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರ ಹಾಗೂ ಇಂದಿನ ಮೆಟ್ರೋ ಸಿಟಿಗಳಲ್ಲಿ ಸಹ ಚಿರಪರಿಚಿತವಾಗೈತಿ. ಹಂಗಿದ್ರ ಇಂಥ ಪ್ರಭಾವಶಾಲಿ ಮಾಧ್ಯಮ ಯಾವ್ದಂತೀರಿ? ಈ ಮಾಧ್ಯಮ ಟೆಲಿವಿಷನ್. ನಾವೆಲ್ಲರೂ ಇದನ್ನ ಸಾಮಾನ್ಯ ಭಾಷೆಯೊಳಗೆ ಟಿವಿ ಅಂತ ಕರಿತೀವಿ. ಇಂಥ ಟೆಲಿವಿಷನ್ ಸಾಮಾಜಿಕ ಅಭಿವೃದ್ಧಿಯೊಳಗ ಎಷ್ಟು ಸದ್ಬಳಕೆ ಆಗತ್ತೆ ಅಂತ ನಮ್ಮ ನೇತ್ರ ಹೇಳ್ತಾರೆ. 19ನೇ ಶತಮಾನದಲ್ಲಿ ಬಂದಂತಹ ಪ್ರಭಾವಿ ಮಾಧ್ಯಮ ಅಂದ್ರೆ ಅದು ಟಿವಿ. ಯಾಕಂದ್ರೆ ಮೊದಲೆಲ್ಲ ಕೇವಲ ಕೇಳುವ ಮತ್ತು ಓದುವ ಮಾಧ್ಯಮಗಳು ಅಷ್ಟೇ ಇದ್ವು. ನಂತರದಲ್ಲಿ ದೃಶ್ಯ ಶ್ರವ್ಯ ಜೊತೆಗೆ ಓದುವ ಮಾಧ್ಯಮ ಅಂತ ಬಂದಿದ್ದಂದ್ರೆ ಅದು ಟಿವಿ ಅಂತ ನಾವು ಹೇಳ್ಬೇಕಾಗತ್ತ. ಹೌದ್ ನೇತ್ರ, ನಿಜ, ನೀವು ಕರೆಕ್ಟ್ ಹೇಳಿದ್ರಿ. ಯಾಕಂದ್ರೆ ಇದು ನೋಡುವುದು ಮತ್ತೆ ಕೇಳುವುದ್ರಿಂದ ಹೆಚ್ಚು ಪ್ರಭಾವಶಾಲಿ ಆಗ್ತವೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಇವರು ಪ್ರಸಾರ ಮಾಡ್ತಾರ, ಸಾಮಾಜಿಕ ಒಳಗ ಅಭಿವೃದ್ಧಿ ಆಗ್ಲಿ ಅಂತ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಎಸ್, ಈ ಸರ್ಕಾರ ಹೊರಡಿಸುವಂತ ಯೋಜನೆಗಳನ್ನ ಜನರಿಗೆ ಬಿತ್ತರಿಸ್ತಾವ. ಮತ್ತ ಪ್ರಸ್ತುತ ದಿನಗಳಲ್ಲಿ ಆನ್ಲೈನ್ ಪ್ರಪಂಚ ಅತಿ ಹೆಚ್ಚಾಗಿ ಬೆಳೆದ್ ನಿಂತದ. ಸೊ ಅಂತ ಟಿವಿ ಚಾನೆಲ್ಗಳನ್ನ ನೋಡೋದ್ರಿಂದ ಆನ್ಲೈನ್ ಆಪ್ಗಳ ಬಳಕೆ ಜಾಸ್ತಿ. ನೇತ್ರ, ಇವಾಗ ನಾವ್ ಎಲ್ಲಿ ಕೇಳಿದ್ರು ಎಲ್ಲರೂ ಬರೀ ಸ್ಮಾರ್ಟ್ ಫೋನ್ ಇದ್ದರು. ಓಟಿಟಿ ಒಳಗ್ ಲಾಂಚ್ ಆಗತೈತಿ, ಓಟಿಟಿ ಒಳಗ್ ನೋಡ್ತೀವಿ ಅನ್ನತ್ತಾರ. ಈ ಓಟಿಟಿ ಅಂದ್ರೆ ಏನು? ಓಟಿಟಿ ಅಂದ್ರ ಓವರ್ ದ ಟಾಪ್, ಅಂದ್ರೆ ಇದು ಟ್ರೆಂಡಿಂಗ್ ಒಳಗಿರೋ ಆಪ್. ಈಗ ಟಿವಿಗಿಂತ ಮೊದಲು ಅವರವರ ಚಾನೆಲ್ಗಳಿಗೆ ಅವ್ರವ್ರದೇ ಆದಂತ ಒಂದೊಂದು ಆಪ್ಗಳನ್ನ ಮಾಡಿ ಅದಕ್ಕೆ ಟಿವಿಗಿಂತ ಮೊದಲು ಮತ್ತೆ ಟಿವಿಯಲ್ಲಿ ಪ್ರಸಾರವಾದ ಕಾರ್ಯಕ್ರಮಗಳನ್ನ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನೋಡಬಹುದಾದಂತ ಒಂದ್ ಪ್ಲಾಟ್ಫಾರ್ಮ್ ಅಂದ್ರೆ ಅದು ಓಟಿಟಿ ಪ್ಲಾಟ್ಫಾರ್ಮ್. ಮತ್ತ ಹಿಂದಿನ ಕಾಲದಾಗ ನಮ್ಮ ಹಿರಿಯರೆಲ್ಲ ರಾಮಾಯಣ ಮತ್ತ ಮಹಾಭಾರತವನ್ನ ಕಥಾ ರೂಪವನ್ನ ನಾಟಕದ ರೂಪದಲ್ಲಿ ನೋಡ್ತಾ ಇದ್ರು. ಬಟ್ ನಾವಿವಾಗ ನಮ್ಮ ಜನರೇಷನ್ಗೆ ನಾವು ರಾಮಾಯಣ ಮಹಾಭಾರತ ಬುಕ್ ನೋಡೋದ್ರೊಳಗೆ ಸುಸ್ತಾಗಿ ಬಿಡ್ತೀವಿ. ಅಂತಹ ಕಠಿಣವಾದಂತ ಕಥಾ ಸಂಗ್ರಹವನ್ನ ಧಾರಾವಾಹಿಗಳ ಮೂಲಕ ತೋರಿಸಿ ಮಕ್ಕಳಲ್ಲಿ ಮತ್ತು ಎಲ್ಲ ಈಗಿನ ಯುವಕರಲ್ಲಿ ಅದು ಮಹಾಭಾರತ ಅಂದ್ರೇನು, ರಾಮಾಯಣ ಎಂದರೇನು, ಅದರ ಮೌಲ್ಯಗಳೇನು ಅನ್ನೋದನ್ನ ಈಗಿನ ಜನತೆಗೆ ಟಿವಿ ತೋರಿಸುವಲ್ಲಿ ಉತ್ತಮ ಕಾರ್ಯ ಯಶಸ್ವಿಯಾಗಿದೆ. ಈ ಟೈಮ್ ಒಳಗ ಟೆಲಿವಿಷನ್ ಒಳಗ್ ನಾವ್ ಈ ತರ ದೃಶ್ಯ ನೋಡೋದ್ರಿಂದ ಅದ್ರ ಬಗ್ಗೆ ನಾವ್ ತಿಳ್ಕೋಬಹುದು. ಉಪಯುಕ್ತವಾದ ಮಾಹಿತಿಯನ್ನ ಸತ ನೀಡಿದ್ರಿ. ಇದ್ರ ಜೊತೆಗೆ ಕೆಲವೊಂದಿಷ್ಟು ಚಾನೆಲ್ಗಳಲ್ಲಿ ಏನು ಸುದ್ದಿ ಆಗಿರ್ಬೋದು ಅಥವಾ ಕಾರ್ಯಕ್ರಮ ಆಗಿರ್ಬೋದು ಪ್ರಸಾರ ಆಗ್ತಾವಲ್ಲ, ಅವು ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಒಂದು ಮಾತನ್ನ ನಾವ್ ಕೇಳ್ತೀವಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಹೌದು, ಹೀಗಾಗಿನೇ ಆ ಮಕ್ಕಳ ಪೇರೆಂಟ್ಸ್ ಚೈಲ್ಡ್ ಲಾಕ್ ಅನ್ನೋ ಆಪ್ ಅನ್ನ ಟಿವಿ ಅವರು ರಿಮೋಟ್ ನಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡಿರ್ತಾರೆ. ರಿಮೋಟ್ ನಲ್ಲಿ ಆ ಚೈಲ್ಡ್ ಲಾಕ್ ಅನ್ನ ಅವರು ಆಕ್ಟಿವೇಟ್ ಮಾಡಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಯಾವ ಕಾರ್ಯಕ್ರಮಗಳು ಅಥವಾ ಯಾವ ಚಾನೆಲ್ ಅವ್ರ ಮೇಲೆ ಪ್ರಭಾವ ಬೀರ್ತಿರ್ತಾವ, ಸೊ ಅಂತ ಕಾರ್ಯಕ್ರಮಗಳನ್ನ ಮಕ್ಕಳು ಅದರಿಂದ ದೂರ ಇರ್ಬೇಕನ್ನೋ ರೀತಿಯಲ್ಲಿ ಆ ಟಿವಿ ಚಾನೆಲ್ಗಳನ್ನ ರಿಮೋಟ್ ನಲ್ಲಿ ಆ ಚೈಲ್ಡ್ ಲಾಕ್ ಅನ್ನೋ ಆಪ್ ನ ಆಕ್ಟಿವೇಟ್ ಮಾಡಬೇಕು. ಇದು ತುಂಬಾ ಹೆಲ್ಪ್ಫುಲ್ ಇದೆ ನೇತ್ರ. ನಿಜ, ನೀವು ಹೇಳೋವರೆಗೂ ನಮ್ಗೆ ಗೊತ್ತೇ ಇರಲಿಲ್ಲ ಈ ತರನು ಒಂದು ಫೆಸಿಲಿಟಿ ಇದೆ ಅಂತ. ಇದ್ರ ಜೊತೆಗೆ ಈ ಎಜುಕೇಶನ್ ಗೆ ಸಂಬಂಧಪಟ್ಟಂಗೆ, ಆಮೇಲೆ ಎಂಟರ್ಟೈನ್ಮೆಂಟ್ ಗೆ, ಅಷ್ಟೇ ಅಲ್ಲದೆ ಕ್ರೀಡಾ ಕ್ಷೇತ್ರಕ್ಕೂ ಸಹ ಟೆಲಿವಿಷನ್ ಇಂದ ಏನ್ ಸಹಕಾರಿ ಆಗ್ತಾ ಇದೆ? ಕೋವಿಡ್ ಕಿನ್ನ ಮುಂಚೆ ನಾವೆಲ್ಲ ನೋಡ್ತಿದ್ವಿ, ಕೋವಿಡ್ ಬಂದ ನಂತರ ಆನ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಆದ್ವು. ಅದಕ್ಕಿಂತ ಮುಂಚೆನೆ ಪಠ್ಯಾಧಾರಿತವಾದ ಕಾರ್ಯಕ್ರಮಗಳು ನಮ್ಮ ದೂರದರ್ಶನದಲ್ಲಿ ಪ್ರಸಾರ ಆಗ್ತಿದ್ವು. ಮತ್ತೆ ಈಗ ಕ್ರಿಕೆಟ್ ಮತ್ ಮೊಬೈಲ್ಗಳು ಇದ್ರೂ ಸಹ ಮೊಬೈಲ್ ನಲ್ಲಿ ಜಾಸ್ತಿ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಎಲ್ಲರೂ ಟಿವಿಯಲ್ಲೇ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಆಯಂದ್ರೆಲ್ಲ ಧಾರಾವಾಹಿಗಳಿಗಂತೂ ಇಷ್ಟ ಹಚ್ಕೊಂಡ್ ಬಿಟ್ಟಿರ್ತಾರೆ ಅಂದ್ರ ಆಯಾ ಧಾರಾವಾಹಿಗಳನ್ನ ಅವ್ರು ನೋಡ್ಲಿಲ್ಲ ಅಂತ ಹೇಳಿದ್ರ ಅವ್ರ ಅವತ್ತು ಊಟಾನು ಮಾಡಂಗಿಲ್ಲ, ಆ ಸೀರಿಯಲ್ ಮುಗಿಯೋ ಮಟ್ಟ ಅವ್ರಿಗೆ ಆ ಹಳ ಹಳಿನ ಹೋಗಂಗಿಲ್ಲ. ಈ ಸೀರಿಯಲ್ ಅಂದಾಗ ನಂಗೆ ಏನೋ ಒಂದ್ ಅನಿಸಿಕೆ ಬರ್ತಾ ಇದೆ. ಏನಂದ್ರೆ ಈ ಸೀರಿಯಲ್ ಬಂದಾಗಿನಿಂದ ಮನುಷ್ಯನ್ ಕ್ರಿಯೇಟಿವಿಟಿ ಇದೆ ಅಲ್ಲ, ಅದೆಲ್ಲೋ ಒಂದ್ ಕಡೆ ಹಾಳಾಗ್ತಾ ಇದೆ ಅಂತ ನನಗ್ ಅನಿಸ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಹಾಳೇನ್ ಆಗ್ತಾ ಇಲ್ಲ, ಸೊ ಅದರಿಂದ ಅಪ್ಡೇಟ್ ಆಗ್ತಾ ಇದಾರೆ. ಅವರಲ್ಲಿ ವ್ಯಕ್ತಿತ್ವ ವಿಕಸನ ಆಗ್ತಾ ಇದೆ. ಮಹಿಳೆಯರಲ್ಲಿ ಫ್ಯಾಷನ್ ಮಾಡೋದ್ರಿಂದ ಹಿಡಿದು ಅವ್ರಿಗೆ ಯಾವ್ಯಾವ ರೀತಿಯಾಗಿ ಮಹಿಳೆಯರು ಬದುಕಬೇಕು, ಯಾವ್ಯಾವ ರೀತಿಯಲ್ಲಿ ನಡೆದುಕೊಳ್ಬೇಕು, ಮತ್ ಅವ್ರ ವ್ಯಕ್ತಿತ್ವ ವಿಕಸನ ಮತ್ತೆ ಭಾಷೆಯಲ್ಲಿ ಕೂಡ ಸ್ವಲ್ಪ ಸುಧಾರಿಸಿಕೊಳ್ಳುವಂತ ರೀತಿಗಳು ಈ ಧಾರಾವಾಹಿಗಳು ರಿಯಾಲಿಟಿ ಶೋಗಳು ಬಂದ ಮೇಲೆ ಆಗ್ತಾ ಇದಾವೆ. ಹೌದು, ನಿಜ. ನೀವು ಹೇಳಿದಾಗೆ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಇದ್ರ ಜೊತೆಗೆ ಈ ಕೆಲವೊಂದಿಷ್ಟು ಸ್ಪೋರ್ಟ್ಸ್ ಚಾನಲ್ ಅಂತ ಸ್ಪೋರ್ಟ್ಸ್ಗೆ ಮೀಸಲಾಗಿರುತ್ತೆ, ಎಂಟರ್ಟೈನ್ಮೆಂಟ್ಗೋಸ್ಕರ ಎಂಟರ್ಟೈನ್ಮೆಂಟ್ ಚಾನಲ್ಲೇ ಮೀಸಲಾಗಿರುತ್ತೆ, ಸುದ್ದಿಗೋಸ್ಕರ ಸುದ್ದಿ ಚಾನಲ್ಲೇ ಮೀಸಲಾಗಿರುತ್ತೆ. ಈ ಎಲ್ಲ ಚಾನಲ್ ಮೀಸಲಾಗಿದ್ರೂ ಕೂಡ ಸಾಮಾಜಿಕ ಅಭಿವೃದ್ಧಿಯಲ್ಲಿ ನಾವು ದೂರದರ್ಶನವನ್ನ ಯಾವ ರೀತಿ ಬಳಸ್ತಾ ಇದ್ದೀವಿ? ಶಿಕ್ಷಣಕ್ಕ ಆಗಿನೂ ಬಳಸಬಹುದು, ವೈಜ್ಞಾನಿಕವಾಗಿ ಬಳಸಬಹುದು, ಮತ್ತ ಯೋಗ, ಆರೋಗ್ಯ ಎಲ್ಲಾ ರೀತಿಯಿಂದನೂ ನಾವು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಟಿವಿಯನ್ನ ಬಳಸಬಹುದು. ಸೊ ಟಿವಿಯನ್ನ ನೋಡೋದ್ರಿಂದ, ಯೋಗವನ್ನ ಮನೆಯಲ್ಲೇ ಕುಳಿತುಕೊಂಡು ಯೋಗವನ್ನ ಅಭ್ಯಾಸ ಮಾಡೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆಗಳು ಕಂಡಂತ ಅನೇಕ ಉದಾಹರಣೆಗಳು ನಾವು ನೋಡಬಹುದಾಗಿದೆ. ಮತ್ತು ಆನ್ಲೈನ್ ಕ್ಲಾಸ್ಗಳು ಇದ್ರೂ ಕೂಡ ಟಿವಿಯಲ್ಲಿ ಪ್ರದರ್ಶನ ಆಗ್ತಿದ್ದಂತ ಪಠ್ಯಾಧಾರಿತ ಅಧ್ಯಯನ ಕ್ರಮದಿಂದ ಅತ್ಯಂತ ಹೆಚ್ಚಾಗಿ ಅದು ಮಕ್ಕಳ ಮೇಲೆ ಪ್ರಭಾವ ಬೀರಿದ್ದು ನಾವು ನೋಡಿದ್ದೀವಿ. ಹೌದು, ನಿಜ, ಖಂಡಿತ ಬೀರುತ್ತೆ. ಎಷ್ಟೋ ಕ್ರೀಡಾಪಟುಗಳು ಟಿವಿಯಲ್ಲಿ ಪ್ರಸಾರ ಆಗೋ ಕ್ರೀಡಾಪಟುಗಳ ಒಂದು ಚಟುವಟಿಕೆ, ಅವ್ರ ವೈಯಕ್ತಿಕ ಜೀವನದ ಒಂದು ವಿಡಿಯೋಗಳನ್ನು ನೋಡೇ ಇನ್ಸ್ಪೈರ್ ಆಗಿ ಎಷ್ಟೋ ಜನ ಸಾಧನೆ ಮಾಡಿದ್ದಾರೆ, ಇದಂತೂ ಸುಳ್ಳಲ್ಲ. ಸೊ ನೀವು ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ರಿ, ತುಂಬಾ ಧನ್ಯವಾದಗಳು. ಇದ್ರ ಜೊತೆಗೆ ನಿಮ್ಮ ಹಾಬೀಸ್ ಅಂದ್ರೆ ನಿಮ್ಮ ಹವ್ಯಾಸಗಳು ಏನಿವೆ? ನನ್ನ ಹವ್ಯಾಸ ಅಂದ್ರೆ ಕ್ರಿಕೆಟ್ ನೋಡುವುದು, ಮತ್ತೆ ಸಿನಿಮಾಗಳನ್ನ ಜಾಸ್ತಿ ನೋಡ್ತೀನಿ, ಚಲನಚಿತ್ರದ ಹಾಡುಗಳನ್ನ ಜಾಸ್ತಿ ಕೇಳ್ತೀನಿ, ಭಾವಗೀತೆ ಆಗಿರಬಹುದು, ಜನಪದ ಗೀತೆಗಳಾಗಿರಬಹುದು, ಎಲ್ಲದರಲ್ಲೂ ನನಗೆ ಆಸಕ್ತಿ ಇದೆ. ಆಸಕ್ತಿ ಇದೆ ಅಂದ್ರೆ ನೀವು ಹಾಡೋದೇನಾದ್ರೂ ಮನೆಯಲ್ಲಿ? ಯಾ, ಹಾಡ್ತಾ ಒಂದ್ ಲೈನ್ ಹಾಡಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ, ಆ ಪ್ರೀತಿಯ ಮನ ಮರೆಯುವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಆಸರೆಯಲ್ಲಿ ಬೆಳೆದೆನು, ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನು. ನನ್ನ ತಾಯಿಯ ಪಾದದಾಣೆ ಬೇರೆ ಏನನು ಅರಿಯನು, ನೀನೆ ನನ್ನ ದೇವನು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ನಾನು ನಗುವೆ ಅತ್ತರೆ ನಾ